ಮೆದುಳು ನಮಗೆ ಉಪಯೋಗ ಬಂದಿಲ್ಲ ಅಂದರೆ ಆ ಜೀವಂತ ವ್ಯಕ್ತಿಯನ್ನು ನಾವು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಆ ಮಗು ಉಳಿಯೋದೇ ಭಾಳ ಕಷ್ಟ. ಆ ಒಂದು ಸಂದರ್ಭದೊಳಗೆ ಅಂಗಾಂಗ ದಾನದ ಕುರಿತಂತೆ ನಮ್ಮೆಲ್ಲರಿಗೂ ಕೂಡ ಮಾಹಿತಿ ಇರಬೇಕು. ಅದು ಅಂದರೆ ಸತ್ತ ಮೇಲೆ ಕೂಡ ನಾವು ಸಮಾಜ ಸೇವೆ ಮಾಡುವಂಥ ಅವಕಾಶವನ್ನು ಆ ಒಂದು ಆ ತುರ್ತು ಪರಿಸ್ಥಿತಿಗಳು ಕೂಡ ನಾವು ಮರಿಬಾರ್ದು ಅನ್ನೋದನ್ನು ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಅಮಿತ್ ಕುಮಾರ್ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರು, ತುರ್ತು ಚಿಕಿತ್ಸೆ ವಿಭಾಗ, SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಧಾರವಾಡ. ಇದು SDM ಆರೋಗ್ಯ ಸಂವಾದದ 867ನೇ ಎಪಿಸೋಡ್. SDM ಆಸ್ಪತ್ರೆಯನ್ನು ಹಾಗೆಯೇ ನಮ್ಮೆಲ್ಲ ಕೇಳುಗರನ್ನು ಈ ಒಂದು ಇಷ್ಟು ದೀರ್ಘವಾಗಿ ನಮ್ಮ ಕಾರ್ಯಕ್ರಮ ನಡೀತಾ ಇದ್ದಲ್ಲ ನಿಮ್ಮೆಲ್ಲರನ್ನ ಅಭಿನಂದಿಸ್ತಾ ಇದ್ದೀವಿ. ಇವತ್ತಿನ ವಿಷಯ ಹೇಳಿದಂಗೆ ತುರ್ತು ಚಿಕಿತ್ಸೆಯಲ್ಲಿ ರೋಗಿಗಳ ನಿರ್ವಹಣೆ. ಡಾಕ್ಟರ್ ಅಮಿತ್ ಕುಮಾರ್ ಅವರು ಮೂಲತಃ ದಾವಣಗೆರೆಯವರು. ತಮ್ಮ MBBS ಪದವಿಯನ್ನು 2017ರಾಗ, MD ಸ್ನಾತಕೋತ್ತರ ಪದವಿಯನ್ನು 2020ರೊಳಗ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ SS ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಈ ದಾವಣಗೆರೆಯೊಳಗೆ ಪಡೆದಿದ್ದಾರೆ. ತುಂಬ ಯುವ ವೈದ್ಯ, ಬಹಳ ಉತ್ಸಾಹದಿಂದ ಅವರು ತಮ್ಮ ಒಂದು ಕಾರ್ಯಕ್ರಮ ನೀಡಲಿಕ್ಕೆ ಬಂದಿದ್ದಾರೆ. 2 ವರ್ಷಗಳ ಕಾಲ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಮೈಸೂರಿನ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಈ ಸಣ್ಣ ವಯಸ್ಸಿನಲ್ಲಿ ಕೂಡ ಅನುಭವವನ್ನು ಪಡ್ಕೊಂಡಿದ್ದಾರೆ. 2021ರಲ್ಲಿ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗವನ್ನು ಅವರು ಸೇರಿಕೊಂಡಿದ್ದಾರೆ. 1 ವರ್ಷದಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ತುರ್ತು ಚಿಕಿತ್ಸೆಯಲ್ಲಿ ರೋಗಿಗಳ ನಿರ್ವಹಣೆ ಈ ಕುರಿತಂತೆ ಡಾಕ್ಟರ್ ಅಮಿತ್ ಕುಮಾರ್ ಅವರಿಂದ, ಯಾಕಂದರೆ ಅವರು ತುಂಬ ಉತ್ಸಾಹದಿಂದ ಸಾಕಷ್ಟು ಇದೀ ತಾನೇ ಶಿಕ್ಷಣವನ್ನು ಮುಗಿಸಿಕೊಂಡು ಸ್ವಲ್ಪ ಅಂದರೆ ಅನುಭವವನ್ನು ಪಡೆದುಕೊಂಡು ಸಾಕಷ್ಟು ರೋಗಿಗಳ ಒಂದು ಅನುಭವದ ಹಿನ್ನೆಲೆಯೊಳಗೆ ತಮ್ಮ ಒಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೋತಾರೆ. ಡಾಕ್ಟರ್ ಅಮಿತ್ ಕುಮಾರ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರಗಳು. ಡಾಕ್ಟರ್ ಅಮಿತ್ ಕುಮಾರ್ ಅವರೇ, ನಮ್ಮ ಕೇಳುಗರಿಗೆ ತುರ್ತು ಚಿಕಿತ್ಸೆಯಲ್ಲಿ ರೋಗಿಗಳ ನಿರ್ವಹಣೆ ಏನು ಮಾಡ್ಬೋದು, ಇದ್ರ ಬಗ್ಗೆ ಒಂದು 3-4 ನಿಮಿಷ ಸಂಕ್ಷಿಪ್ತ ಮಾಹಿತಿ ಕೊಡ್ಬೋದಾ? ರಸ್ತೆ ಅಪಘಾತಗಳು ಒಂದು ಪ್ರಮುಖ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಹೊರಹೊಮ್ಮಿವೆ. ಅಪಘಾತ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಅಪಘಾತಗಳ ಸಂಖ್ಯೆಯಲ್ಲಿ ವಿಶ್ವದಲ್ಲೇ ಭಾರತವು 3ನೇ ಸ್ಥಾನದಲ್ಲಿದೆ. ಇದರಲ್ಲಿ ಕರ್ನಾಟಕವು ಭಾರತದಲ್ಲಿ 4ನೇ ಸ್ಥಾನ ಪಡೆದಿದೆ. ಅಪಘಾತಗಳಿಗೆ ಮುಖ್ಯ ಕಾರಣ ಮಾನವನಿಂದಾಗುವ ತಪ್ಪುಗಳಾಗಿವೆ. ಇದರಲ್ಲಿ ಮುಖ್ಯ ಅಂಶಗಳು ಬಂದುಬಿಟ್ಟು ಓವರ್ ಸ್ಪೀಡಿಂಗ್ ಅಂದರೆ ಅತಿವೇಗ ಚಾಲನೆಯಿಂದ ಅಪಘಾತಗಳು ಸಂಭವಿಸುತ್ತವೆ, ಮತ್ತು ಇದರ ವೇಗದ ಹೆಚ್ಚಳವು ಅಪಘಾತದ ಗಾಯದ ತೀವ್ರತೆಯನ್ನು ಜಾಸ್ತಿ ಮಾಡುತ್ತದೆ. ಕುಡಿದು ವಾಹನ ಚಲಿಸುವುದು ಆಲ್ಕೋಹಾಲ್ ಏಕಾಗ್ರತೆಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ಮೆದುಳಿನ ಸೂಚನೆಗಳು ಪ್ರತಿಕ್ರಿಯೆ ಕೈ ಕಾಲುಗಳು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಅಮಲಿನಲ್ಲಿ ಯಾವಾಗಲೂ ವಾಹನ ಚಾಲನೆ ಮಾಡಬೇಡಿ. ಆಮೇಲೆ ನಂತರ ಬಂದುಬಿಟ್ಟು ಚಾಲಕನಿಗೆ ಅಡ್ಡಿ ಗೊಂದಲವು ವಾಹನದ ಹೊರಗಡೆ ಅಥವಾ ಒಳಗಡೆಯಿಂದನೂ ಇರಬಹುದು. ಮುಖ್ಯವಾದ ಅಂಶಗಳು ಮೊಬೈಲ್ನಲ್ಲಿ ಮಾತನಾಡುವುದು, ಸ್ಟೀರಿಯೋ ರೇಡಿಯೋ ಆಪರೇಟ್ ಮಾಡುವುದು, ರಸ್ತೆಯಲ್ಲಿ ಪ್ರಾಣಿಗಳ ಓಡಾಟ, ಬ್ಯಾನರ್ ಮತ್ತು ಜಾಹೀರಾತು ಫಲಕಗಳಿಂದ ಆಗಿರಬಹುದು, ಮತ್ತು ರೆಡ್ ಸಿಗ್ನಲ್ ಜಂಪಿಂಗ್ ಕೆಂಪು ಸನ್ನೆಯನ್ನು ಜಂಪ್ ಮಾಡುವುದರಿಂದ ತನ್ನ ಜೀವ ಮಾತ್ರವಲ್ಲದೆ ಇತರ ರಸ್ತೆ ಬಳಕೆದಾರರ ಸುರಕ್ಷತೆಯು ಅಪಾಯವನ್ನುಂಟು ಮಾಡುತ್ತಾನೆ. ಇದರಿಂದ ರಸ್ತೆ ರೆಡ್ ಸಿಗ್ನಲ್ನಲ್ಲಿ ನಿಲ್ಲಿಸುವುದರಿಂದ ಸಮಯ ಮತ್ತು ಇಂಧನ ವ್ಯರ್ಥವಾಗುತ್ತದೆ ಎಂಬುದು ಸಾಮಾನ್ಯ ಪರಿಕಲ್ಪನೆಯಾಗಿದೆ. ಎಲ್ಲ ಚಾಲಕರು ಸರಿಯಾಗಿ ನಿಯಮವನ್ನು ಅನುಸರಿಸುವುದರಿಂದ ಸಮಯವನ್ನು ಉಳಿಸಬಹುದು ಮತ್ತು ಪ್ರಯಾಣಿಕರು ಸುರಕ್ಷಿತವಾಗಿ ತಲುಪಬಹುದು. ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ಗಳಂತಹ ಸುರಕ್ಷತಾ ಗೇರ್ಗಳನ್ನು ತಪ್ಪಿಸುವುದು. ಸೀಟ್ ಬೆಲ್ಟ್ ಮತ್ತು ಹೆಲ್ಮೆಟ್ಗಳನ್ನು ಧರಿಸುವುದರಿಂದ ಅಪಘಾತದ ಸಮಯದಲ್ಲಿ ಗಾಯದ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಮತ್ತು ಗಂಭೀರ ಅಪಘಾತದಲ್ಲಿ ಬದುಕುಳಿಯುವ ಸಾಧ್ಯತೆಗಳು ದ್ವಿಗುಣಗೊಳಿಸುತ್ತದೆ. ಅಪಘಾತದ ನಂತರ ಮೊದಲ ಗಂಟೆಯನ್ನು ಗೋಲ್ಡನ್ ಅವರ್ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ರಸ್ತೆ ಅಪಘಾತಕ್ಕೊಳಗಾದವರಿಗೆ ಸರಿಯಾದ ಪ್ರಥಮ ಚಿಕಿತ್ಸೆ ನೀಡಿದರೆ ಅಥವಾ ಬೇಗ ಆಸ್ಪತ್ರೆಗೆ ಸೇರಿಸುವುದರಿಂದ ಸಾಧ್ಯತೆಗಳು ಬಹುಪಟ್ಟು ಹೆಚ್ಚಿಸಬಹುದು ಮತ್ತು ಗಾಯಗಳ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಅಪಘಾತಕ್ಕೀಡಾದವರಿಗೆ 1 ಗಂಟೆಯೊಳಗೆ ವೈದ್ಯಕೀಯ ಆರೈಕೆಯು ಯಾವಾಗಲೂ ಸಾಧ್ಯವಾಗುವುದಿಲ್ಲ. ಆ ಸಂದರ್ಭದಲ್ಲಿ ದಾರಿಹೋಕರು, ನೋಡುಗರು ಅಥವಾ ಭಾಗಿಯಾಗಿರುವವರು ಅಪಘಾತಕ್ಕೀಡಾದವರಿಗೆ ಪ್ರಥಮ ಚಿಕಿತ್ಸೆಯನ್ನು ನೀಡಬಹುದು. ಪ್ರಥಮ ಚಿಕಿತ್ಸೆ ನೀಡುವುದು ಅಷ್ಟೊಂದು ಕಷ್ಟಕರವೇನಲ್ಲ, ಆದರೆ ವಿಧಾನಗಳು ಮತ್ತು ಮುನ್ನೆಚ್ಚರಿಕೆಗಳು ಬಗ್ಗೆ ತಿಳಿದಿರಬೇಕು. ಆಮ್ಲಜನಕ ಪೂರೈಕೆಯ ನಷ್ಟವು ರಸ್ತೆ ಅಪಘಾತದ ಸಾವಿಗೆ ಪ್ರಮುಖ ಕಾರಣವಾಗಿದೆ. ಅಪಘಾತಕ್ಕೊಳಗಾದವರಿಗೆ ಚಿಕಿತ್ಸೆ ನೀಡುವ ಆದ್ಯತೆಗಳು ಮೊದಲನೆಯದಾಗಿ ಆಮ್ಲಜನಕ ನಷ್ಟ, 2ನೇದು ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹೃದಯ ಸ್ತಂಭನ, 3ನೇದು ತೀವ್ರ ರಕ್ತಸ್ರಾವ, 4ನೇದಾಗಿ ಇತರ ಗಾಯಗಳು ಅಥವಾ ಅನಾರೋಗ್ಯ. ಅಪಘಾತಕ್ಕೊಳಗಾದವರನ್ನು ಕಂಡಾಗ ವ್ಯಕ್ತಿಯ ದೇಹದಲ್ಲಿ ಯಾವುದೇ ದೈಹಿಕ ಗಾಯಗಳು ಆಗಿದೆಯೇ ಎಂಬುದನ್ನು ಗಮನಿಸಬೇಕು. ಆಂತರಿಕ ಗಾಯಗಳನ್ನು ಕಂಡುಹಿಡಿಯಲಾಗದಿದ್ದರೂ ಅಪಘಾತದ ತೀವ್ರತೆಯನ್ನು ಗಮನಿಸಬಹುದು. ವ್ಯಕ್ತಿಯನ್ನು ಒರಟು ನಿರ್ವಹಣೆ ಮಾಡಬಾರದು, ಏಕೆಂದರೆ ತಲೆ ಅಥವಾ ಬೆನ್ನುಮೂಳೆಯ ಗಾಯವನ್ನು ಅಪಘಾತದಲ್ಲಿ ಹೆಚ್ಚಾಗಿ ನಿರೀಕ್ಷಿಸಲಾಗುತ್ತದೆ. ಅಪಘಾತಕ್ಕೊಳಗಾದವರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸುವುದು ಮತ್ತು ಹತ್ತಿರದ ಆಸ್ಪತ್ರೆ ಅಥವಾ ಪೊಲೀಸ್ ಠಾಣೆಗೆ ಕರೆ ಮಾಡುವುದು ಬಹುಮುಖ್ಯ ಅಂಶವಾಗಿದೆ. ಆಂಬ್ಯುಲೆನ್ಸ್ ಸೇವೆ ಕರ್ನಾಟಕದಲ್ಲಿ 108 ಅಥವಾ ರಾಷ್ಟ್ರೀಯ ತುರ್ತು ಚಿಕಿತ್ಸಾ ದೂರವಾಣಿ ಸಂಖ್ಯೆ 112ಗೆ ಕರೆ ಮಾಡಬೇಕು. ಮೊದಲು ವ್ಯಕ್ತಿಯು ಪ್ರತಿಕ್ರಿಯಿಸುತ್ತಿರುವನೋ ಇಲ್ಲವೋ ಎಂದು ನೋಡಬೇಕು. ವ್ಯಕ್ತಿಯು ಪ್ರತಿಕ್ರಿಯಿಸದಿದ್ದಾಗ ಉಸಿರಾಟ ಮತ್ತು ನಾಡಿ ಮಿಡಿತ ಎಂದರೆ ಪಲ್ಸ್ ಅನ್ನು ನೋಡಬೇಕು. ಇವೆರಡೂ ಇಲ್ಲದಿದ್ದರೆ ಹೃದಯ ಸಂಕೋಚನ ಅಂದರೆ CPR ಅನ್ನು ತಕ್ಷಣವೇ ಶುರು ಮಾಡಬೇಕು. ವ್ಯಕ್ತಿಯು ಪ್ರತಿಕ್ರಿಯಿಸಿದರೆ ಅವರನ್ನು ಅವರಿರುವ ಸ್ಥಳದಲ್ಲಿ ಬಿಡಬಹುದು. ಅಪಘಾತವಾದ ವ್ಯಕ್ತಿಯ ತಲೆ, ಕುತ್ತಿಗೆ ಮತ್ತು ಬೆನ್ನನ್ನು ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಕತ್ತಿನ ಎರಡೂ ಬದಿಯಲ್ಲಿ ಮರದ ಬ್ಲಾಕ್ಗಳನ್ನು ಇರಿಸಬೇಕು. ವ್ಯಕ್ತಿಯೊಂದಿಗೆ ವ್ಯವಹರಿಸುವಾಗ 3 ಆದ್ಯತೆಗಳನ್ನು ಸಾಮಾನ್ಯವಾಗಿ ABC ಎಂದು ಕರೆಯಲಾಗುತ್ತದೆ. ಅವುಗಳೆಂದರೆ ಮೊದಲನೆಯದಾಗಿ ಏರ್ವೇ ಅಂದರೆ ವಾಯುಮಾರ್ಗ, ಎರಡನೆಯದು ಬ್ರೀದಿಂಗ್ ಅಂದರೆ ಉಸಿರಾಟ, ಮೂರನೆಯದು ಸರ್ಕ್ಯುಲೇಷನ್ ಅಂದರೆ ಪರಿಚಲನೆ. ಏರ್ವೇ, ವ್ಯಕ್ತಿಯು ಪ್ರತಿಕ್ರಿಯಿಸದಿರುವಂತೆ ಕಂಡರೆ ಅವರು ಸರಿಯಾಗಿರುವರೇ ಮತ್ತು ತನ್ನ ಕಣ್ಣುಗಳನ್ನು ತೆರೆಯಬಹುದೇ ಎಂದು ಜೋರಾಗಿ ಕೇಳಿ. ಉಸಿರಾಟ, ನಾಡಿ ಮಿಡಿತ ಮತ್ತು ಪ್ರತಿಕ್ರಿಯೆ ಮಟ್ಟವನ್ನು ಪರೀಕ್ಷಿಸಬೇಕು. ನಾಡಿ ಇದ್ದು ಪ್ರತಿಕ್ರಿಯೆ ಇಲ್ಲದಿದ್ದರೆ ವಾಯುಮಾರ್ಗವನ್ನು ತೆರೆಯಬೇಕು. ಅವರು ಇರುವ ಸ್ಥಾನದಲ್ಲಿ ಅದು ಸಾಧ್ಯವಾಗದಿದ್ದರೆ ಅವರನ್ನು ನಿಧಾನವಾಗಿ ಬೆನ್ನಿನ ಮೇಲೆ ಇರಿಸಿ ನಂತರ ವಾಯುಮಾರ್ಗವನ್ನು ತೆರೆಯಲು ಪ್ರಯತ್ನಿಸಿ. ವಾಯುಮಾರ್ಗ ತೆರೆಯಲು ವ್ಯಕ್ತಿಯ ಹಣೆಯ ಮೇಲೆ ಒಂದು ಕೈ ಮತ್ತು ಅವರ ತಲೆಯನ್ನು ನಿಧಾನವಾಗಿ ಹಿಂದಕ್ಕೆ ತಿರುಗಿಸಿ 2 ಬೆರಳುಗಳನ್ನು ಬಳಸಿ ಗಲ್ಲದ ತುದಿಯನ್ನು ಮೇಲಕ್ಕೆತ್ತಿ. ವ್ಯಕ್ತಿಯ ಬೆನ್ನುಮೂಳೆಯ ಗಾಯವನ್ನು ಹೊಂದಿರಬಹುದು ಎಂದು ಎನಿಸಿದರೆ ನಿಮ್ಮ ಕೈಗಳನ್ನು ಅವರ ತಲೆಯ ಎರಡೂ ಬದಿಯಲ್ಲಿ ಇರಿಸಿ ದವಡೆಯ ಕೋನವನ್ನು ನಿಧಾನವಾಗಿ ಮುಂದಕ್ಕೆ ಮತ್ತು ಮೇಲಕ್ಕೆ ಎತ್ತಬೇಕು. ಇದನ್ನು ಜಾ ಥ್ರಸ್ಟ್ ಅಂತ ಹೇಳ್ತೀವಿ. ಹೀಗೆ ಮಾಡುವಾಗ ತಲೆಯನ್ನು ಚಲಿಸಬಾರದು. ಆದರೆ ಕುತ್ತಿಗೆಯ ಗಾಯಕ್ಕಿಂತ ವಾಯುಮಾರ್ಗ ತೆರೆಯುವುದೇ ಪ್ರಮುಖ ಆದ್ಯತೆಯಾಗಿದೆ. ಉಸಿರಾಟವನ್ನು ಪರೀಕ್ಷಿಸಲು ವ್ಯಕ್ತಿಯ ಎದೆ ಏರುತ್ತಿದೆಯೋ ಬೀಳುತ್ತಿದೆಯೋ ಎಂದು ನೋಡಬೇಕು. ಅನಿಯಮಿತ ಉಸಿರಾಟ ಅಂದರೆ ಸಾಮಾನ್ಯ ಉಸಿರಾಟವಲ್ಲ. ಈ ರೀತಿ ಉಸಿರಾಡುತ್ತಿದ್ದರೆ ಕೃತಕ ಉಸಿರಾಟವನ್ನು ನೀಡಬಹುದು. ಮೂರನೆಯದಾಗಿ, ನಾಡಿ ಮಿಡಿತ ಇಲ್ಲದಿದ್ದಾಗ ಅಂದರೆ ಹಠಾತ್ ಹೃದಯ ಸ್ತಂಭನವಾದಾಗ ತಕ್ಷಣವೇ CPR ಎಂದರೆ ಹೃದಯ ಸಂಕೋಚನವನ್ನು ಪ್ರಾರಂಭಿಸಬೇಕು. ಅತಿಯಾದ ರಕ್ತಸ್ರಾವದ ಸಂದರ್ಭದಲ್ಲಿ ಗಾಯದ ಮೇಲೆ ನೇರ ಒತ್ತಡವನ್ನು ಕೊಡಬೇಕು. ನಿಮ್ಮ ಬೆರಳುಗಳ ಬದಲಿಗೆ ಕೈಯ ಇಮ್ಮಡಿ ಅಥವಾ ಕ್ಲಿಯರ್ ಬಟ್ಟೆಯಿಂದ ಅದನ್ನು ಮಾಡಬಹುದು. ಮೂಳೆ ಮುರಿತದ ಸಂದರ್ಭದಲ್ಲಿ ನೇರ ಒತ್ತಡವನ್ನು ಅನ್ವಯಿಸಬೇಕು. ಡಾಕ್ಟರ್ ಅಮಿತ್ ಕುಮಾರ್ ಅವರ, ಇಲ್ಲಿ ತನಕ ತುಂಬ ವಿಸ್ತೃತವಾಗಿ ತಾವು ಮಾಹಿತಿ ನೀಡಿದ್ದೀರ. ಅಪಘಾತ ಅನ್ನೋ ಒಂದು ವಿಚಾರದೊಳಗೆ ನಮ್ಮ ಸಮಯ ಎಷ್ಟು ಭಾಳ ಮುಖ್ಯ ಅನ್ನೋದನ್ನು ತುಂಬ ವಿವರವಾಗಿ ಹೇಳಿದ್ದೀರ. ಮುಖ್ಯವಾಗಿ ತಮ್ಮೆಲ್ಲ ಮಾತುಗಳನ್ನು ನಮ್ಮ ಕೇಳೋಗ ಗಮನಿಸಿರ್ತಾರೆ. ಮೊದಲ ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ, ನಮಸ್ಕಾರ. ಹಲೋ ರೀ. ಹಾಂ, ನಮಸ್ಕಾರ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಇಲ್ಲಿ ರಾಯಬಾಗ್ನಿಂದ ಭೀಮರಾವ್ ಕೊಕಟ್ಟೆ ಮಾತಾಡಿದ್ರಿ. ಹ್ಞೂ, ಸಂತೋಷ, ಹೇಳಿ. ಅಪಘಾತ ಆದಾಗ ಪ್ರಥಮ ಚಿಕಿತ್ಸೆ ಏನು ಮಾಡೋದು ಏನು ತಿಳಿಯಿಲ್ಲ ನಮಗೆ. ಹಾಂ, ಅಪಘಾತ ಆದಾಗ ಡಾಕ್ಟರ್ ಇದಕ್ಕೆ ತಾನು ಹೇಳಿದ್ದಾರೆ. ಅಪಘಾತ ಯಾವ ರೀತಿ ಅಪಘಾತ ಅಂತ ನೀವು ಅಪೇಕ್ಷೆ ಮಾಡ್ತೀರಿ? ಏನು ಯಾವ ರೀತಿ ಅಪಘಾತ ಆದಾಗ ನಿಮಗೆ ಮಾಹಿತಿ ಬೇಕು ಅಂತ ಅಪೇಕ್ಷೆ ಮಾಡ್ತೀರಿ? ಹ್ಞೂ ರೀ. ಏನು ಆಕ್ಸಿಡೆಂಟ ಹೇಗೆ? ರಸ್ತೆ ಅಪಘಾತ. ಹಾಂ, ಸಂಕ್ಷಿಪ್ತವಾಗಿ ಹೇಳ್ಬೋದು ಡಾಕ್ಟರ್? ನೋಡಿ, ಮೊದಲು ರಸ್ತೆ ಅಪಘಾತವಾದಾಗ ವ್ಯಕ್ತಿ ಮೂಮೆಂಟ್ ಅಂದರೆ ಲೈಕ್ ಕೈ ಕಾಲು ಚಲಿಸ್ತಾ ಇದನೋ ಇಲ್ಲೋ ಅಂತಂದೇಳಿ ನೋಡ್ಬೇಕು ರೀ. ಉಸಿರಾಟ ಕರೆಕ್ಟಾಗಿದೆಯೋ ಇಲ್ಲ ಅಂತಂದೇಳಿ ನೋಡಬೇಕು, ಮಾತಾಡಿಸ್ಬೇಕು. ವ್ಯಕ್ತಿ ಮಾತಾಡ್ತಾ ಇಲ್ಲ, ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ಅವ್ರನ್ನ ಲೈಕ್ ಪಲ್ಸ್ ನಾಡಿ ಮಿಡಿತ ಅಂತ ಏನು ಹೇಳ್ತೀವಿ ಅದನ್ನು ಮತ್ತು ಉಸಿರಾಟನ ನೋಡಬೇಕಾಗತ್ತೆ. ಉಸಿರಾಟ ಇಲ್ಲ, ನಾಡಿ ಮಿಡಿತ ಇಲ್ಲ ಅಂದ ತಕ್ಷಣ ಎದೆ ಒತ್ತದ ಹೃದಯ ಸಂಕೋಚನ ಅಂತ ಹೇಳ್ತೀವಿ, CPR ಅಂತ. ಎದೆ ಒತ್ತಿ ಅದನ್ನು ಪ್ರಯತ್ನ ಮಾಡಬೇಕು. ತಕ್ಷಣವೇ ಅಕ್ಕಪಕ್ಕದಲ್ಲಿ ವ್ಯಕ್ತಿಗಳಿದ್ದರೆ ಅವರಿಗೆ ದೂರವಾಣಿ ಸಂಖ್ಯೆ 112 ನ್ಯಾಷನಲ್ ಎಮರ್ಜೆನ್ಸಿ ನಂಬರ್ ಇದೆ ಅಥವಾ ಆ್ಯಂಬ್ಯುಲೆನ್ಸ್ ನಂಬರ್ ಇದೆ, 108ಗೆ ಕರೆ ಮಾಡೋಕ್ಕೆ ಹೇಳಿ. ಬೇಗ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ಡಾಕ್ಟರ್ ಇವ್ರ ಪರವಾಗಿನೇ ನಾವು ಅವ್ರಿಗೆ ಪ್ರಶ್ನೆ ಕೇಳ್ತೇನೆ ಅಂದರೆ ಏನಾಗಿತ್ತು, ಕೆಲವೊಮ್ಮೆ ಹೃದಯ ಸ್ತಂಭನ ಜಾಸ್ತಿ, ಈಗ ಯಾರಾದರೂ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಜಾಸ್ತಿ ಓಡ್ಬಿಡ್ತಾರೆ, ಅವಾಗೇನೋ ಆಕ್ಸಿಜನ್ ತೊಂದರೆ ಆಗಿ ಮೇಲೆ ಎದುಸರಾಗಿ ಹೃದಯ ನಿಲ್ತೋಗೋ ಚಾನ್ಸ್ ಇದೆ. ಆದರೆ ಖಂಡಿತವಾಗಿ ಹೃದಯಕ್ಕೆ ಒಳಗೆ ತೊಂದರೆ ಆಗಿರಲ್ಲ, ಆದರೆ ನಿಂತು ಅಲ್ಲಿ ಆಕ್ಸಿಜನ್ ಸಪ್ಲೈ ಇಲ್ಲದೇ ಇರೋದಕ್ಕೆ ಅವ್ರಿಗೆ ತೊಂದರೆ ಆಗಿರುತ್ತೆ. ಹಾಗೆ ಬಿಟ್ಬಿಟ್ರೆ ಅವರು ಸತ್ತೋಗ್ಬಿಡ್ತಾರೆ. ಅವಾಗ ಏನು ಫಸ್ಟ್ ಏಡ್ ಮಾಡಬೇಕು? ಕೃತಕ ಉಸಿರಾಟ ಕೊಡ್ಬೋದು. ಕೃತಕ ಉಸಿರಾಟ ಅಂದರೆ ಬಾಯಿಯಿಂದ ಬಾಯಿಗೆ ಲೈಕ್ ಕೃತಕ ಉಸಿರಾಟ, ಜೋ 1 ನಿಮಿಷದವರೆಗೆ ಉಸಿರಾಟವನ್ನು ಕೊಡ್ಬೋದು. ನಾಡಿ ಮಿಡಿತ ಇಲ್ಲ ಅಂದರೆ ನಾಡಿ ಮಿಡಿತ ಇಲ್ಲ ಅಂದರೆ ಎದೆ ಕೆಳಭಾಗದಲ್ಲಿ ಅಂದರೆ ನಾವೇನು ಎದೆ ಕೆಳಭಾಗದಲ್ಲಿ ಒತ್ತಬೇಕಾಗತ್ತೆ, ಅದು ಕಂಪ್ರೆಷನ್ ಅಂತಂದೇಳಿ ಹೇಳ್ತೀವಿ. ಆ ಥರ ನಮ್ಮ ಕೇಳುಗರು ಇವೆಲ್ಲ ಗಮನಿಸ್ಬೇಕು, ಯಾಕಂದರೆ ಸಣ್ಣ ವಯಸ್ಸಿನಲ್ಲಿ ಎಷ್ಟೋ ಜನಕ್ಕೆ ಈ ಥರ ತೊಂದರೆ ಆಗುತ್ತೆ, ಅವರಿಗೆ ಹೃದಯ ಸ್ತಂಭನ ಆಗಿರ್ತದೆ, ಹೃದಯಕ್ಕೆ ತೊಂದರೆ, ಹೃದಯ ಒಂದು ಕಾಯಿಲೆಯಿಂದ ಬಳಲ್ತಾ ಇರೋದಿಲ್ಲ. ಅವಾಗ ಅವ್ರಿಗೆ ನಾವು ಬೇಕಾದಂಥ ಒಂದು ಪ್ರಥಮ ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ, ಆದರೆ ಅಮೂಲ್ಯವಾದ ಜೀವನ ಉಳಿಸ್ಬೋದು. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಕರೆ. ಹಲೋ, ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳಿ. ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ, ನಮಸ್ಕಾರ, ಕೇಳ್ತಾ ಇದೆ ಹೇಳಿ. ಹಲೋ ಸರ್. ಹಾಂ ಹೇಳಿ. ಹಲೋ ಹಲೋ, ಕೇಳ್ತಾ ಇದೆಯಾ? ಹಲೋ ಸರ್. ಹಾಂ ಹೇಳಿ ಹೇಳಿ. ರೇಡಿಯೋ ಕೇಳ್ತಾ ನೀವು ನಮ್ಮ ಕಾರ್ಯಕ್ರಮವನ್ನು ಇದು ಮಾಡಿ ಕೇಳಿ. ಹಲೋ, ಕಡಿತ ಆಗ್ತಾ ಇದೆ, ಯಾಕೋ ಸರಿ ಕೇಳ್ತಾ ಇಲ್ಲ. ಮತ್ತೊಂದು ಸರಿ ತಗೋಣ. ಹಲೋ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಇದು. ಹಲೋ. ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ. ಹಾಂ ಹೇಳಿ, ಕೇಳ್ತಾ ಇದೆ ಹೇಳಿ. ಹಲೋ ಹಲೋ, ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಎಲ್ಲಿಂದ? ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ನಮಸ್ತೆ ಸರ್. ಹ್ಞೂ ಹೇಳಿ ಹೇಳಿ. ಸೀತಾಳ ಶಾಖಾಪುರದಿಂದ ದ್ಯಾಮನಗೌಡ ಮಾತಾಡೋದು. ದ್ಯಾಮನಗೌಡ್ರೆ ಹೇಳಿ. ಹಲೋ ಸರ್. ಹಾಂ, ಪ್ರಥಮ ಚಿಕಿತ್ಸೆ ಅಪಘಾತವಾದ ಏನು ಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಹ್ಞೂ ಕೇಳ್ತಾ ಇದ್ದೀರಾ? ಹಲೋ ಡಾಕ್ಟರ್, ಈಗ ವಿಶೇಷವಾಗಿ ದೇಹದ ಒಂದು ಭಾಗ ಕತ್ತರಿಸಿದರೆ ಏನು ಮಾಡ್ಬೋದು? ದೇಹದ ಒಂದು ಭಾಗ ಕತ್ತರಿಸಿದರೆ ಅದು ಅಂದರೆ ಪ್ಲಾಸ್ಟಿಕ್ನಲ್ಲಿ ಕವರ್ ಮಾಡಿ ಅಥವಾ ಮೆಟಬಾಲಿಸಮ್ ಜಾಸ್ತಿ ಇರುತ್ತೆ, ಸೊ ಅದನ್ನು ಕಡಿಮೆ ಮಾಡೋಕ್ಕೆ ಐಸ್ ಪ್ಯಾಕ್ನಲ್ಲಿ ಅಂದರೆ ಡೈರೆಕ್ಟ್ ಅಪ್ಲೈ ಮಾಡಬಾರ್ದು, ಅದನ್ನು ಪ್ಲಾಸ್ಟಿಕ್ ಕವರ್ ಅಥವಾ ಬೇರೆ ಬಟ್ಟೆನಲ್ಲಿ ಇಟ್ಟು ಅದರ ಸುತ್ತ ಐಸ್ ಪ್ಯಾಕ್ ಮಾಡಿ ಅದನ್ನು ತಕ್ಷಣವೇ ಆಸ್ಪತ್ರೆಗೆ ತಗೊಂಡೋಗಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ಈ ಥರ ಅಪಘಾತ ಆದಾಗ ಒಂದು ರಾಷ್ಟ್ರೀಯ ತುರ್ತು ಚಿಕಿತ್ಸಾ ದೂರವಾಣಿ ಅಂತಿದೆ. ಹೌದು, ಅದೇನು ಹೇಳ್ಬೋದು, ಯಾವ ಸಂಖ್ಯೆ ಅದು? ಅದು 112. ಇತ್ತೀಚಿನ ದಿನಗಳಲ್ಲಿ ಆಕ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಿರೋದ್ರಿಂದ ಅದು ರಾಷ್ಟ್ರೀಯ ನಂಬರ್ 112 ಹಲೋ ಇಂಪ್ಲಿಮೆಂಟ್ ಮಾಡಿದ್ರು. ನಮಸ್ಕಾರ ಹೇಳಿ. ಹಲೋ ನಮಸ್ಕಾರ ಸರ್. ಹಾಂ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಮಹಾರಾಷ್ಟ್ರದಿಂದ ವಿಜಯಕುಮಾರ್ ಹಿರೇಮಂತ ಮಾತಾಡ್ತಾರೆ. ತುಂಬಾ ದೂರದಿಂದ ರೇಡಿಯೋ ಕೇಳ್ತಾ ಇದ್ರೆ ಅಲ್ಲಿಂದ ಸಂತೋಷ. ಮಹಾರಾಷ್ಟ್ರ ಬಸ್ತವಾಡ್ರಿ ತಾಲೂಕು ಜಿಲ್ಲಾ ಕೋಸ್ಪುರ ಮಾಡ. ಓಕೆ ಓಕೆ, ಇವತ್ತು ನಮ್ಮ ಡಾಕ್ಟರ್ ಅಮಿತ್ ಕುಮಾರ್ ಅವರು ಇದ್ದಾರೆ, ಹೇಳಿ. ಅದೇ ರೀ ಸರ್, ಅದ್ರ ಬಗ್ಗೆ ಕೇಳಿದ್ರಿ, ಈಗ ರೋಡ್ ಮೇಲೆ ಆಕ್ಸಿಡೆಂಟ್ ಆಗ್ತಾವ್ರಿ. ಅದ್ರಗಡೆ ಯಾರು ನೋಡಂಗಿಲ್ರಿ, ಒಟ್ಟು ಅದ ಅಂದ ಆ ಮನುಷ್ಯನ ಇದು ಮಾಡೋದ್ರಿ, ನಮ್ ಮ್ಯಾಗ ಬರ್ತಿದ್ದಾರೆ ಎಲ್ಲರೂ ಅಂತಾರ ಗಾಬರಿ ಆಗ್ತಾರ್ರಿ. ನಮ್ಮ ಮಗ ಒಬ್ಬ 9 ಮೊನ್ನೆ ನೌಕರಿ ಮಾಡಿ ಬರೋಸ್ರಿ, ಒಬ್ಬ ದಾರಿ ಮಗ ನಿಚ್ಚಿನ ವಾಹನಕ ಧರಕಾಶ ಇದಾಗಿದ್ರಿ. ಅಂಡ್ ಅವ್ನ ಫೋನ್ ನಂಬರ್ ತಗೊಂಡ್ ನಮ್ಮ ಮಗ ನೋಡಿ ಅವ್ನ ಫೋನ್ ಹಾಕಿ ಮನೆಯವ್ನ ಕರ್ತೀರಿ. ಅಂಡ್ ಅನಾಹುತ ಕೆಲಸ ಮಾಡುದಿಲ್ಲ ಬಂದ್ ಚಲು ದಂಧೆ ಮಾಡಿ ಒಳ್ಳೇದ್ ಮಾಡಿ ಕರಿ, ನಿಮ್ಗ ಯಾರು ಮತ್ತೆ ಇದು ನಿಮ್ಗ ಅದು ಆರೋಪ ಬರ್ತಂದ್ರ ನಾವು ನಮ್ಗೆ ಇದ್ರಿ ಸಮಸ್ಯೆ ಆತರ ಏನು ಇಲ್ರಿ. ಈ ಸಲ ಸುಪ್ರೀಂ ಕೋರ್ಟ್ ಇಂದ ಎಲ್ಲ ಆರ್ಡರ್ ಬಂದಿದೆ, ಆ ಥರ ಏನೂ ಇಲ್ಲ. ನೀವು ಯಾವುದೇ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗೆ ಯಾವುದೇ ರಸ್ತೆ ಅಪಘಾತದಲ್ಲಿ ಯಾವುದೇ ವ್ಯಕ್ತಿ ಇದ್ರೂ ತಕ್ಷಣ ಕರ್ಕೊಂಡೋಗಿ ಅಲ್ಲಿ ಕೊಟ್ಟರು ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬಹುದು. ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ನಮ್ಮ ಮಿತ್ರರೇ ಅಂತ ನಾವು ಮರಿಬಾರದು. ಏನಾಗಿದೆ, ಚಿಕ್ಕವರಿದ್ದಾಗಿಂದನೆ ಪೊಲೀಸರಂದ್ರೆ ಹೆದರಿಕೆ ಹುಟ್ಟಿಸ್ಬಿಟ್ಟಿರ್ತಾರೆ, ಹಿಂಗಾಗಿ ಪೊಲೀಸರಂದ್ರೆ ಜನ ಹೆದರ್ತಾರೆ. ದಯವಿಟ್ಟು ಹಂಗೆ ಮಾಡಬೇಡಿ, ಅವರು ಕೂಡ ಜನಸ್ನೇಹಿಗಳೇ, ಜನರ ಒಂದು ಪ್ರಾಣ ಉಳಿಸ್ಲಿಕ್ಕೆ ಜನರಿಗೆ ಸಹಕಾರ ಮಾಡಲಿಕ್ಕೆ ಯಾರು ಕಂಕಣಬದ್ಧರಾಗಿ ತುಡಿತಾ ಇದ್ದಾರೆ ಅವರು ಹಿಂದೆ ಇರ್ತಾರೆ ಯಾವಾಗಲೂ, ಯಾರು ಭಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೋರ್ಟಿಂದ ರೂಲಿಂಗ್ ಇದೆ, ಸುಪ್ರೀಂ ಕೋರ್ಟ್ ದಯವಿಟ್ಟು ಜೀವ ಉಳಿಸೋ ಅವಕಾಶ ಸಿಕ್ಕರೆ ಖಂಡಿತ ತಮ್ಮ ಒಂದು ಕರ್ತವ್ಯವನ್ನು ಮರಿಬೇಡಿ, ದಯವಿಟ್ಟು ಮಾಡಿ ಅಂತ ಹೇಳೋಣ. ಮತ್ತೊಂದು ಕರೆ. ಹಲೋ ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ ಹೇಳಿ. ಹಲೋ ನಮಸ್ಕಾರ, ಕೇಳ್ತಾ ಇದೆ ಹೇಳಿ ಸರ್. ನಮಸ್ತೆ ರೀ. ಹ್ಮ್ ಹೇಳಿ. ಹಲೋ ಕೇಳ್ತಾ ಇದೆ ಹೇಳಿ. ಹಲೋ ದೂರವಾಣಿ ಇಲ್ಲ, ಸ್ವಲ್ಪ ಕಡಿತ ಆಗ್ತಾ ಇದೆ. ಹಲೋ ನಮಸ್ಕಾರ ಹೇಳಿ. ಹಾ ಎಲ್ಲಿಂದ? ಹಾ ಹೇಳಿ ಹೇಳಿ, ಕೇಳ್ತಾ ಇದೆ. ಹಲೋ. ಹಾ ಒನ್ ವೇ ಆಗ್ತಾ ಇದೆ. ಬಹುಶಃ ಅಪಘಾತವಾದಾಗ ವ್ಯಕ್ತಿಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾದ್ರೆ ವೈದ್ಯರು ಏನು ಮಾಡ್ತಾರೆ ಸರ್, ಸ್ಟಾರ್ಟಿಂಗ್ ಸ್ವಲ್ಪ ಹೇಳ್ಬೋದು? ಅಂದರೆ ಮುಖ್ಯವಾಗಿ ವೈದ್ಯರು ಏನು ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡ್ತಾರೆ? ಆಸ್ಪತ್ರೆಗೆ ಬಂದ ತಕ್ಷಣ ಯಾವುದೇ ಪೇಷೆಂಟ್ ಇದ್ರೂ ವ್ಯಕ್ತಿ ಅಪಘಾತವಾದಾಗ ಫಸ್ಟ್ ಬಂದ್ ಕೊಟ್ಟಲೆ ಟ್ರಯೇಜ್ ಮಾಡ್ತೀವಿ. ಟ್ರಯೇಜ್ ಅಂದರೆ ವಿಂಗಡಣೆ, ಅವರ ಸಿವಿಯರಿಟಿಗೆ ತಕ್ಕಂತೆ, ಲೈಕ್ ಪ್ರಜ್ಞ ಸ್ಥಿತಿ ತುಂಬ ಕಡಿಮೆ ಇದ್ದು ಅಥವಾ ಇದು ಬರೀ ಒಂದು ಮೂಳೆ ಅಷ್ಟೇ ಮುರಿದಿತ್ತು ಅಂದರೆ ರೆಡ್, ಯೆಲ್ಲೋ, ಗ್ರೀನ್ ಆ ಥರ ನಾವು ಶಿಫ್ಟ್ ಮಾಡ್ತೀವಿ. ತುಂಬ ಸಿವಿಯರ್ ಇತ್ತು ಅಂದರೆ ರೆಡ್ ಝೋನ್, ಗ್ರೀನ್ ಝೋನ್ ಅಂದರೆ ಲೈಕ್ ಒಂದೇ ಕಾಲು ಮೂಳೆ ಮುರಿತ ಆಗಿರೋದು ಆ ಥರ ಶಿಫ್ಟ್ ಮಾಡ್ಕೊತೀವಿ. ಮತ್ತು ಬಂದ ತಕ್ಷಣವೇ ಪೇಷಂಟ್ ಅಡಿಯಿಂದ ಮುಡಿವರೆಗೂ ಅಂದರೆ ಏನು ಹೆಡ್ ಟು ಟೋ ಎಕ್ಸಾಮಿನೇಷನ್ ಅಂತಂದೇನು ಹೇಳ್ತೀವಿ, ಜೀವ ಉಳಿಸ್ಲಿಕ್ಕೆ ಯಾವ ಎಲ್ಲಿ ಗಾಯ ಜಾಸ್ತಿ ಆಗಿದೆ ಆ ಥರದ್ದು, ಎದೆ ಭಾಗದಲ್ಲಿದೆನೋ ಹೊಟ್ಟೆ ಭಾಗದಲ್ಲಿದೆನೋ. ಒಂದು ಕರೆ ಉತ್ತರ ಕೊಡೋಣ. ಹಲೋ ನಮಸ್ಕಾರ, ಹೇಳಿ ಎಲ್ಲಿಂದ, ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಸರ್. ಹಾಂ ಹೇಳಿ ಹೇಳಿ. ಹಲೋ. ಹಾಂ ಕೇಳ್ತಾ ಇದೆ. ಹಲೋ ಹಲೋ ಸರ್. ಹಾಂ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ, ಹೇಳಿ. ಹಲೋ. ಹಾಂ ಒನ್ ವೇ ಆಗ್ತಾ ಇದೆ, ಅವ್ರ ಧ್ವನಿ ನಮಗೆ ಕೇಳ್ತಾ ಇದೆ, ನಮ್ಮ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ. ನೀವು ಉತ್ತರವನ್ನು ಮುಂದುವರೆಸಿ ಡಾಕ್ಟ್ರೆ. ಅದು ಬಂದ್ಬಿಟ್ಟು ಆಮೇಲೆ ಪೇಷಂಟ್ ಹಿಟ್ಟುಟೋ ಎಕ್ಸಾಮಿನೇಷನ್ ಮಾಡ್ತೀವಿ. ಅದರಲ್ಲಿ ಎದೆ ಭಾಗ ಹೊಟ್ಟೆ ಭಾಗ ಯಾವುದು ರಿಕ್ವೈರ್ಮೆಂಟ್ ಇದೆಯೋ ಅದಕ್ಕೆ ತಕ್ಕನಂಗೆ ಸ್ಕ್ಯಾನ್ಸ್ ಬೇಕಾಗುತ್ತೆ. ಅವಾಗ ಅದೇ ಎಮರ್ಜೆನ್ಸಿ ಟೀಮ್ ಅಂತಂದೇಳಿ ಇರುತ್ತೆ. ಎಮರ್ಜೆನ್ಸಿ ಫಿಸಿಷಿಯನ್ ಇರ್ತಾರೆ, ನ್ಯೂರೋ ಸರ್ಜನ್ ಡಾಕ್ಟರ್ ಇರ್ತಾರೆ, ಜನರಲ್ ಸರ್ಜನ್ ಡಾಕ್ಟರ್ ಇರ್ತಾರೆ, ಆರ್ಥೋಪೆಡಿಷಿಯನ್ ಇರ್ತಾರೆ, ಮತ್ತು ರೇಡಿಯೋಲಜಿಸ್ಟ್ ಇರ್ತಾರೆ. ಅವರೆಲ್ಲ ಸಹಾಯದಿಂದ ನಾವು ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೇಷಂಟ್. ನಮಸ್ತೆ ಸರ್. ನಮಸ್ಕಾರ, ಹೇಳಿ, ಕೇಳ್ತಾ ಇದೆಯಾ ನಮ್ಮ ಧ್ವನಿ? ಬಿಜಾಪುರಿಂದ ಮುಸ್ತಫಾ ಅಂತೇಳಿ ಮಾತಾಡ್ತೀರಾ ಸರ್? ಹೇಳ್ರಿ ಹೇಳ್ರಿ. ಸರ್, ಈಗ ನೀರಿನಲ್ಲಿ ಮುಳುಗ್ಬಿಟ್ಟು ಸಡನ್ ಆಗಿ ಅನ್ಕಾನ್ಸಿಯಸ್ ಆಗ್ಬಿಟ್ರೆ ಅವರಿಗೆ ಎಮರ್ಜೆನ್ಸಿ ಆಗಿ ಫಸ್ಟ್ ಏಡ್ ಏನ್ ಮಾಡ್ಬೇಕು, ಮತ್ತೆ ಅವರಿಗೂ ಸಹ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದಾ ಅಂತ ಡಾಕ್ಟ್ರೆ? ಹೌದು, ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದ್ರಿ. ಅಂದ್ರೆ ಬಹುಶಃ ನೀರು ತೆಗಿಬೇಕಾಗತ್ತೆ, ನೀರು ತೆಗಿಬೇಕು ಅಂದ್ರೆ ಪೇಷಂಟ್ ಕಾನ್ಶಿಯಸ್ ಇದಾರೋ ಇಲ್ಲೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪೇಷಂಟ್ ಕಾನ್ಶಿಯಸ್ ಇಲ್ಲ ಅಂದ್ರೆ ಸಿಪಿಆರ್ ಸ್ಟಾರ್ಟ್ ಮಾಡ್ಲೇಬೇಕು. ನಾಡಿ ಮಿಡಿತ, ಉಸಿರಾಟ ಇಲ್ಲ, ನಿಂತಿದೆ ಅಂದ್ರೆ ಸಿಪಿಆರ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಆಮೇಲೆ ನಂತರ ಅದೇ ನಿಯರ್ ಬೈ ಹಾಸ್ಪಿಟಲ್ ಯಾವ್ದಿದೆಯೋ ಅದಕ್ಕೆ ಬೇಗ ಶಿಫ್ಟ್ ಮಾಡಿಸೋದು ಪ್ಲಾನ್ ಮಾಡಬೇಕು. ಯಾಕಂದ್ರೆ ಹಲೋ ಮತ್ತೊಂದು ಕರೆ ಹೇಳಿ. ಹಲೋ. ಹಾಂ ಕೇಳ್ತಾ ಇದೆ ನಮ್ ಧ್ವನಿ, ಕೇಳುತ್ತಾ? ಹಲೋ ಹೇಳಿ. ಕರೆಯಲ್ಲಿ ಸ್ವಲ್ಪ ಅಡತಡೆ ಆಗ್ತಾ ಇದೆ. ಆಕಾಶವಾಣಿ ಕೇಳ್ತಾ ಇದೆ, ಹೇಳಿ. ಹೌದು ಮಾಡ್ತೀವಿ ಖಂಡಿತವಾಗಿ. ನಿಮ್ಮ ಪ್ರಶ್ನೆ ಕೇಳಿ. ಹಾಂ ಹೇಳಿ ಪ್ರಶ್ನೆ ಕೇಳಿ. ಅಂದ್ರೆ ಫೋನಲ್ಲಿ ಲೈನ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು ಅಂತ ಅವ್ರು ಹೇಳ್ತಾ ಇದಾರೆ. ಖಂಡಿತವಾಗಿ ಅವ್ರ ಧ್ವನಿ ನಮ್ಗೆ ಕೇಳ್ತಾ ಇದೆ, ನಮ್ಮ ಧ್ವನಿ ಅವ್ರಿಗೆ ಕೇಳ್ತಾ ಇಲ್ಲ. ನಮಸ್ಕಾರ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಾಂ ಹೇಳಿ ಹೇಳಿ ಹೇಳಿ. ಹಲೋ. ಹಾಂ ಹೇಳಿ, ನೀವು ಪ್ರಶ್ನೆ ಕೇಳಿ. ಹಲೋ ಸರ್. ಪ್ರಶ್ನೆ ಕೇಳಿ, ಉತ್ತರಕ್ಕೆ ಉತ್ತರ ಕೊಡ್ತೀವಿ ನಾವು. ಅಂದ್ರೆ ರೇಡಿಯೋ ಕೇಳ್ತಾ ಇರಿ. ಹಲೋ ಹೇಳಿ. ಹಲೋ ಸರ್ ಹೇಳಿ. ಹಲೋ ನಮಸ್ಕಾರ. ಹಲೋ. ಹಾಂ ಹೇಳಿ. ಹಲೋ. ಹಾಂ ಕೇಳ್ತಾ ಇದೆಯಾ? ಕೇಳ್ತಾ ಇದೆ ಸರ್. ಹಾಂ ಹೇಳಿ ಹೇಳಿ ಪ್ರಶ್ನೆ. ಹಲೋ. ಹಾಂ ಹೇಳಿ ಹೇಳಿ. ಕಡಕೋದಿಂದ ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡರು ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕು ರೀ. ನೇರ ಪ್ರಶ್ನೆ ಬಂದ್ಬಿಡಿ. ಈಗ ಅಪಘಾತಗಳು ರಸ್ತೆಯಲ್ಲಿ ಸಾಕಷ್ಟು ಇಲ್ಲಿ ನಾವು ನೋಡ್ತೇವಲ್ಲ, ಹೈವೇ ರಸ್ತೆಗಳು ಆಗಿರ್ತಾವ್ರಿ. ಏಕಾಏಕಿ ನಾವು ಅಲ್ಲಿ ಆಂಬುಲೆನ್ಸ್ ದೌಡ ಸಮಸ್ಯೆ ಆಗಿರ್ತೈತೆ, ಅಲ್ಲಿ ಸಿಗೋಲ್ಲ. ಈ ಯಲಮನ ಗುಡ್ಡಕ್ಕೆ ಏನು ಜನ ಯಾತ್ರಿಕರು ಹೋಗ್ತಿರ್ತಾರ, ಇಲ್ಲಿ ಭಾಳ ಒಂದು ಆಕ್ಸಿಡೆಂಟ್ ಬಾಯಕರ ಕುಡ್ದಂದು ಹೋಗ್ತಿರ್ತಾರೆ. ಆ ಜನ ಸದೃಢವಾಗಿ ಹೋಗಿರೋದಿಲ್ಲ, ಮುಂದೆ ಅವರು ಸರಿಯಾಗಿದ್ದಾಗ ದಾರಿ ಏನಾಗಿಬಿಡ್ತಾರೆ ಪಾಪ ಮಂದಿ. ಹ್ಮ್ ಅಲ್ಲ ನೀವು ಹೇಳೋದು ಸರಿ ಅದ, ಎಷ್ಟು ಸರ ಸಮಸ್ಯೆ. ಹೌದು ಕೇಳ್ತಾ ಇದೆ ಹೇಳಿ ಹೇಳಿ ಹೇಳಿ. ಹಾಂ ನೀವು ಉತ್ತರ ಕೊಡಿ ಡಾಕ್ಟ್ರೆ. ಹಾಂ ಹೇಳ್ತಾರೆ ಡಾಕ್ಟರ್, ಉತ್ತರ ಕೊಡ್ತಾರೆ ಕೇಳಿ. ಹಲೋ. ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆದಾಗ ಆ ಥರ ಏನು ಮಾಡೋದು ಅಂದರೆ ಅದೇ ನಿಯರ್ ಬೈ ನೆರೆಯವರಿಯಂಥ ವ್ಯಕ್ತಿಗಳು ಅಥವಾ ಇದು ಅದನ್ನು ನೋಡೇ ಪ್ರಥಮ ಚಿಕಿತ್ಸೆಗೆ ಅವರು ಹೆಲ್ಪ್ ಮಾಡೋದು ಪ್ಲಾನ್ ಮಾಡಬೇಕಾಗತ್ತೆ. ಅಂದರೆ ಪೇಷಂಟ್ ಕಾನ್ಶಿಯಸ್ ಇದಾರೋ ಇಲ್ಲೋ ಆ ಥರ ನೋಡಿಕೊಂಡು ಹೇಳಬೇಕಾಗತ್ತೆ. ಜೀವದ ಮಹತ್ವ ಜೀವಕ್ಕೇನೆ ಗೊತ್ತು, ಜೀವ. ಅದಕ್ಕೆ ನಾವು ಸುತ್ತಮುತ್ತಲಿನವರು ಸ್ವಲ್ಪ ಸಹಾಯ ಮಾಡಿದ್ರೆ ಈಸಿ ಪ್ರಯತ್ನ ಮಾಡಬೇಕಾಗ್ತದೆ. ನಮಸ್ಕಾರ. ನಮಸ್ಕಾರ ಹೇಳಿ. ಹಲೋ. ಹಲೋ. ಹಾಂ ಕೇಳಿ ಸರ್. ನಮಸ್ತೆ ರೀ. ನಮಸ್ಕಾರ ಹೇಳಿ. ಅಲ್ಲ ನೀವು ಹೇಳಿ, ನೀವು ನಮ್ಮ ರೇಡಿಯೋ ಕೇಳ್ತಾ ನಿಮ್ಮ ಪ್ರಶ್ನೆ ಕೇಳಿ. ಕೇಳ್ತಾ ಇದ್ದಾರೆ. ಅಲ್ಲ ನೀವು ರೇಡಿಯೋ ಕೇಳಿ, ಕೇಳಲಿಲ್ಲ ಅಂದ್ರೆ ರೇಡಿಯೋದಲ್ಲಿ ನಮ್ಮ ಧ್ವನಿ ಕೇಳಿ, ಮಾತಾಡಿ. ಹಲೋ ಸರ್. ರೇಡಿಯೋ ಕೇಳ್ತಾ ಇದ್ದೀರಿ. ರೇಡಿಯೋ ಕೇಳಬೇಕು ಅಂದ್ರೆ ಮಾತ್ರ ನಮ್ಮ ಧ್ವನಿ ಕೇಳಿಲ್ಲ ಅಂದ್ರೆ ನೀವು ನಿಮ್ಮ ಧ್ವನಿಯನ್ನು ಮಾತಾಡಬಹುದು. ಹಲೋ, ನಮ್ಮ ಕೇಳುಗರಲ್ಲಿ ಕೋರಿಕೆ. ಹಲೋ, ಲೈನ್ ನಲ್ಲಿ ಸಮಸ್ಯೆ ಆದ್ರೆ ಏನಾಗುತ್ತೆ, ನಮ್ಮ ಧ್ವನಿ ಕೇಳಿಲ್ಲ ಅಂದ್ರೆ ರೇಡಿಯೋ ಕೇಳ್ತಾ ಕೇಳಬೇಕು ಪ್ರಶ್ನೆ ಅಷ್ಟೇ. ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಾ ಹೇಳಿ. ಹಲೋ. ಹೇಳಿ. ನಮ್ಮ ಕೇಳುಗರೆಲ್ಲ ಒಂದು ಕೋರಿಕೆ, ನೀವು ಕರೆ ಮಾಡಿದಾಗ ನಮ್ಮ ಧ್ವನಿ ನಿಮಗೆ ಕೇಳಿಲ್ಲ ಅಂದರೂ ಕೂಡ ರೇಡಿಯೋ ಹೆದರೆ ರೇಡಿಯೋದಲ್ಲಿ ನಮ್ಮ ಧ್ವನಿ ಕೇಳುತ್ತೆ ನಿಮಗೆ ಖಂಡಿತವಾಗಿ. ಆ ರೀತಿ ನೀವು ನಮ್ಮ ಹತ್ರ ದೂರವಾಣಿ ಸಂವಹನ ಮಾಡಿ ಲೈನ್ನಲ್ಲಿ ಏನೋ ತೊಂದರೆ ಆಗಿರ್ಬೋದು, ಹಾಗೆ ತೊಂದರೆ ಆಗ್ತಾ ಇದೆ. ಮತ್ತೊಂದು ಕರೆ. ಹಲೋ ನಮಸ್ಕಾರ. ಹಲೋ ಸರ್, ನಮಸ್ಕಾರ, ಹೇಳಿ. ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಿಂದ ಮಾತಾಡ್ತಿದ್ದೀವಿ. ಹಾಂ ಹೇಳಿ. ಸರ್, ಅಪಘಾತ ಆದಾಗ ಕೈ ಅಥವಾ ಕಾಲು ಕತ್ತರಿಸಿದ್ರೆ ವ್ಯಕ್ತಿ ಎಷ್ಟೊತ್ತು ಜೀವಂತವಾಗಿರ್ತಾರೆ? ಅಂದ್ರೆ ಅವರ ರಕ್ತಸ್ರಾವದ ಮೇಲೆ ಡಿಪೆಂಡ್ ಆಗುತ್ತದೆ. ಯಾಕಂದ್ರೆ ಮೂಳೆಗಳು, ದೊಡ್ಡ ಮೂಳೆ ಮುರಿದಿತ್ತು, ತೊಡೆ ಮೂಳೆ ಮುರಿದಿತ್ತು ಅಂದ್ರೆ 1-1.5 liter ರಕ್ತಸ್ರಾವ ಆಗಿರುತ್ತೆ. ಅದನ್ನ ಎಷ್ಟು ಬೇಗ ನೀವು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿಸಿ ಅದರಲ್ಲಿ ರಕ್ತ ಹಾಕ್ಸೋ ಪ್ಲಾನ್ ಮಾಡ್ತೀರೋ ಅಲ್ಲಿವರೆಗೂ ಸ್ವಲ್ಪ ಬ್ಲೀಡಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ರಕ್ತಸ್ರಾವ ಜಾಸ್ತಿ. ಎಷ್ಟು ಲೀಟರ್ ರಕ್ತ ಹೊರಗೆ ಹೋದ್ರೆ ಜೀವಕ್ಕೆ ಅಪಾಯ ಸರ್? ನಾರ್ಮಲ್ ಬಾಡಿನಲ್ಲಿ 5-6 liters ರಕ್ತ ಹರಿತಾ ಇರುತ್ತೆ. ಈಗ ಮೋರ್ ದೆನ್ ಅಂದ್ರೆ 50%ಗಿಂತ ಜಾಸ್ತಿ ರಕ್ತಸ್ರಾವ ಇತ್ತು ಅಂದ್ರೆ ಜಾಸ್ತಿ, ಎಷ್ಟು ಜಾಸ್ತಿ ರಕ್ತಸ್ರಾವ ಆಗುತ್ತೋ ಅಷ್ಟು ಪೇಷಂಟ್ಗೆ ರಿಸ್ಕ್ ಇದ್ದೇ ಇರುತ್ತೆ. ನೋಡಿ, ಅಂದ್ರೆ ಖಂಡಿತವಾಗಿ ರಕ್ತಸ್ರಾವ ಆಗದೆ ಇರೋಂಗೆ ಏನಾದ್ರು ಬಟ್ಟೆ ಕಟ್ಟೋದು ಏನಾದ್ರು ಮಾಡ್ಬೇಕು ಅಂದ್ರೆ. ಆಮೇಲೆ ರೋಗಿಗೆ ಒಂದು 10-15 minutes ಆಸ್ಪತ್ರೆ ಕರ್ಕೊಂಡ್ ಬಂದೆ ಅವ್ರಿಗೆ ಏನ್ ಜೀವಕ್ಕೆ ಅಪಾಯ ಇರಲ್ವಾ? ಅಂದ್ರೆ ಅವ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲಿಗೆ ಪೆಟ್ಟು ಬಿದ್ದಿರುತ್ತೆ. ಯಾಕಂದ್ರೆ ಹೊಟ್ಟೆ ಭಾಗದಲ್ಲಿ ಆರ್ಗನ್ಸ್ಗಳು ಏನಿರ್ತಾವಲ್ಲ ಅದರಲ್ಲಿ ಈ ಲಿವರಿಗೆ ಡ್ಯಾಮೇಜ್ ಆಗಿತ್ತು, ಬೇರೆ ಯಕೃತ್ತು ಅಥವಾ ಇದೇನ್ ಬೇರೆ ಏನ್ ಇರ್ತೀವಿ ಅದಕ್ಕೆ ಸಿವಿಯರ್ ಡ್ಯಾಮೇಜ್ ಆಯ್ತು ಅಂದ್ರೆ ಒಳಗಡೆನೆ ಬ್ಲೀಡಿಂಗ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ಹೊರಗಡೆ ಕಣ್ಣಿನಿಂದ ಕಾಣಿಸ್ತೇನೆ ಇರ್ಬೋದು, ಬೇಗ ಕರ್ಕೊಂಡ್ ಬಂದ್ರೆ ಅವರಿಗೆ ಜೀವ ಉಳಿಸೋ ಚಾನ್ಸಸ್ ಜಾಸ್ತಿ ಜಾಸ್ತಿ ಇರುತ್ತೆ. ಹಲೋ ನಮಸ್ಕಾರ, ಹೇಳಿ. ಹಲೋ ಸರ್, ಸುಮ್ಮನೆ ಇವ್ರು ಹಲೋ ಹಲೋ ಮಾಡ್ಕೊಡ್ಕೊತಾರೆ, ಮಾತಾಡುವ ನಮ್ಗೆ ಧ್ವನಿ ಎಲ್ಲ ಕೇಳ್ತೀನಿ ಲೈನ್ ರಾಗ ಅಂತ ತೊಂದರೆ ಇಲ್ರಿ. ಹೌದಾ, ಸಂತೋಷ, ಹೇಳಿ. ನಮಸ್ಕಾರ, ಹೇಳಿ. ಹಲೋ ನಮಸ್ತೆ. ಹಾಂ ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಕಟ್ಕೋಳದಿಂದ ಮಾತಾಡಿದ್ರೆ, ಬೆಳಗಾವಿ ಜಿಲ್ಲೆ ರಾಮದುರ್ ತಾಲೂಕು ಗಂಗಪ್ಪ ಕಲ್ಲಪ್ಪ ಸಿದ್ದಿಂಗೂರು. ಹಾಂ ಹೇಳಿ, ಪ್ರಶ್ನೆ ಕೇಳಿ ಸರ. ಹಲೋ. ಹಾಂ ಕೇಳಿ, ನೀವು ಪ್ರಶ್ನೆ ಕೇಳಿ, ರೇಡಿಯೋ ಕೇಳ್ತಾ ಇದ್ರೆ ಪ್ರಶ್ನೆ ಕೇಳಿ. ಹಲೋ ಹಲೋ, ಪ್ರಶ್ನೆ ಕೇಳು, ನಿಮ್ಮ ಪ್ರಶ್ನೆಯನ್ನು ದಯವಿಟ್ಟು ಕೇಳಿ. ಹಲೋ ನಮಸ್ಕಾರ, ಹೇಳಿ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮ ಇದು, ಹೇಳಿ. ಹಲೋ. ಹಾಂ ಹೇಳಿ. ಹಲೋ ಹಲೋ ಹಲೋ ಹೇಳಿ. ಹಲೋ. ಹಾಂ ಕೇಳ್ತಾ ಇದೆಯಾ? ಹಲೋ ನಮಸ್ಕಾರ. ಹಾಂ ಹೇಳಿ, ನಮಸ್ಕಾರ. ಹಲೋ. ಹಾಂ ಪ್ರಶ್ನೆ ಕೇಳಿ. ಹಲೋ ಸರ್, ನಮಸ್ತೆ ರೀ. ಹಾಂ ನಮಸ್ಕಾರ. ಹಲೋ. ಹಾಂ ಡಾಕ್ಟರ್, ಈಗ ಲೈನ್ನಲ್ಲಿ ತೊಂದರೆ ಆಗ್ತಾ ಇದೆ ಬಹುಶಃ. ಏನಾಗಿದೆ ಮುಖ್ಯವಾಗಿ, ಅಪಘಾತ ಆದಾಗ ನಾವು ಜೀವ ಉಳಿಸೋದು ಭಾಳ ಅದು ಖರೆ. ಕೆಲವೊಮ್ಮೆ ಏನಾಗ್ತದೆ, ಅಪಘಾತ ಎಂಥ ತೀವ್ರ ಇರ್ತದೆ ಅಂದ್ರೆ ಜೀವ ಹೋಗ್ಬಿಡ್ತದೆ, ಮೆದುಳು ನಿಷ್ಕ್ರಿಯ ಆಗ್ತದೆ, ಹಿಂಗಾಗಿ ಬ್ರೈನ್ ಡೆಡ್ ಆದಾಗ. ಆ ಒಂದು ಅಂಗಾಂಗ ದಾನದ ಬಗ್ಗೆ ಏನಾದರೂ ನಮ್ಮ ಜನರು ಇಷ್ಟಪಟ್ಟರೆ ಏನು ಮಾಡಬೇಕು? ಅಂಗಾಂಗ ದಾನ ಅಂದರೆ ಎಲ್ಲ ಕಡೆ ಅದು ಫೆಸಿಲಿಟಿ ಇರೋಂಗಿಲ್ಲ. ಇವಾಗೆಲ್ಲ ಅದು ಬಿ ಪಿ ಎಲ್ಲ ನಾರ್ಮಲ್ ಇದ್ದು ಪೇಷಂಟು ಆನ್ ವೆಂಟಿಲೇಟ್ರು ಅಥವಾ ಪಲ್ಸ್ ಎಲ್ಲ ಚೆನ್ನಾಗಿದ್ದು ಮೇಂಟೈನ್ ಮಾಡ್ತಾ ಇದ್ದ ಅಂದರೆ ಅಂಗಾಂಗ ದಾನ ಮಾಡಬಹುದು. ಇದರಿಂದ ಇತರರಿಗೂ ಭಾಳ ಉಪಕಾರವಾಗುತ್ತೆ. ಕಣ್ಣಾಗಿರ್ಬೋದು, ಕಿಡ್ನಿ ಮತ್ತು ಹೃದಯ ದಾನವನ್ನು ಮಾಡಬಹುದು. ಮುಂದಿನ ಕರೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಮಸ್ತೆ ರೀ. ಹಾಂ ಹೇಳಿ, ನಮಸ್ಕಾರ, ಹೇಳಿ. ನಾನು ಶಿವಲಿಂಗ ಹಿರೇಮಠ ಮಾತಾಡೋದು ಸರ್, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೊಡ್ದಂದ್ರ ರೀ. ಓಕೆ ಸರ್, ನನ್ನ ಡಾಕ್ಟರ್ ಅವ್ರಿಗೆ ನಮಸ್ಕಾರ ರೀ. ನಮಸ್ತೆ, ನಮಸ್ತೆ, ಹೇಳಿ. ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ ರೀ, ಈ ಅಪಘಾತ ಆದ ಒಂದು ತಾಸಿನವರೆಗೆ ಗೋಲ್ಡನ್ ಅವರ್ಸ್ ಅಂತಾರಲ್ರಿ, ಯಾವ್ದ್ರ ಸಂಬಂಧ ಅಂತಾರ ಸರ್, ಒಂದ್ ಸ್ವಲ್ಪ ವಿವರಣೆ ಮಾಡಿ ಹೇಳ್ರಲ್ಲ. ಓಕೆ, ಗೋಲ್ಡನ್ ಅವರ್ ಏನು ಅಂದ್ರೆ ಪೇಷಂಟ್ ಬಹಳ ಕಂಡೀಷನ್ ಯಾವ ತರ ಇರುತ್ತೆ ಅದು ವಿತಿನ್ 1 hour ನೊಳಗೆ ಶಿಫ್ಟ್ ಮಾಡ್ದ ಹಾಸ್ಪಿಟ್ಲಿಗೆ, ವಿತಿನ್ 1 hour ಟ್ರೀಟ್ಮೆಂಟ್ ಚಿಕಿತ್ಸೆ ದೊರೆತು ಅಂದ್ರೆ ದ ಪೇಷಂಟ್ ರಿಕವರಿ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಎಷ್ಟು ಬೇಗ ಆಸ್ಪತ್ರೆಗೆ ದಾಖಲಿಸ್ತೀರೋ ಅಷ್ಟು ಬೇಗ ರಿಕವರಿ ಆಗುತ್ತಾರೆ ಬೇಗ ಅಂತ. ಅದಕ್ಕೆ ಗೋಲ್ಡನ್ ಅವರ್ ಅಂತಂದೇಳಿ ಕರಿತೀವ್ರಿ. ಈಗೇನಾದ್ರೂ ಮೂಳೆ ಮುರಿದಿತ್ತು ಅಥವಾ ಎದೆ ಭಾಗಕ್ಕೆ ಹೊಟ್ಟೆ ಭಾಗಕ್ಕೆ ಪೆಟ್ಟು ಬಿದ್ದಿತ್ತು ಅದೆಲ್ಲ ಗೊತ್ತಾಗಂಗಿಲ್ಲ ಹೊರಗಡೆ, ತಲೆ ಭಾಗಕ್ಕೆ ಪೆಟ್ಟಾಗಿತ್ತು ಅಂದರೆ ತಕ್ಷಣಕ್ಕೆ ಏನಾರು ಆಪರೇಷನ್ ಬೇಕಾಯಿತು, ಶಸ್ತ್ರಚಿಕಿತ್ಸೆ ಬೇಕಾಯಿತು ಅಂದರೆ ಅದು ವಿತಿನ್ 1 hour ಮಾಡಿದ್ರೆ ಅದರ ಎಫೆಕ್ಟ್ ಅಂದರೆ ರಿಕವರಿ ಚಾನ್ಸಸ್ ಭಾಳ ಚೆನ್ನಾಗಿರುತ್ತೆ. ಹೇಳಿ. ಹಲೋ ಸರ್. ಈಗ ತಲೆಗೆ ಶಿರಸ್ತ್ರಾನ ಹಾಕ್ತಾರಲ್ರಿ ಸರ್, ತಲೆ ಕವಚ, ಅಂದ್ರೆ ಕವಚ ಹಾಕೋದ್ರಿಂದ ತಲೆಗೆ ಉದ್ರಿ ಹೋಗ್ತದ್ರಿ, ಮುಂದ ಸರಿಯಾಗಿ ಸೌಂಡ್ ಕೇಳಂಗಿಲ್ಲ, ಕಿವಿ ಗೌಡ ತಕ್ಕವ ಅಂತ ಹೇಳ್ತಾರಲ್ರಿ, ನಿಮ್ದ ನಿಮ್ಮ ಅಭಿಪ್ರಾಯ ಏನ್ ಸರ್ ಅದ್ರ ಬಗ್ಗೆ? ಇಲ್ರಿ, ಆ ತರ ಏನು ಇಲ್ರಿ, ಸುಳ್ಳು. ಹೆಲ್ಮೆಟ್ ಹಾಕೋದ್ರಿಂದ ಬಹಳ ಜೀವಕ್ಕೆ ಬಹಳ ಉಪಕಾರವಾಗಿದೆ. ಹೆಲ್ಮೆಟ್ ಹಾಕ್ಲಿಲ್ದಾನೆ ಇದ್ರೆ ಬಹಳ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವದಂತಿಗಳಿಗೆಲ್ಲ ಕಿವಿ ಕೊಡಬೇಡಿ, ಅದೆಲ್ಲ ಸುಳ್ಳು. ವದಂತಿಗಳಿಗೆ ಕಿವಿ ಕೊಡಬೇಡಿ. ಮತ್ತೊಂದು ಕರೆ ತಗೋತಾ ಇದ್ದೀವಿ. ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ತೆ ಸರ್, ಎಸ್ ಡಿಎಂ ಆರೋಗ್ಯ ಸಂವಾದ. ಹಾ ಹೇಳಿ ಸರ್. ಈಗ ಈ ಹವೆ ರಸ್ತೆ ಒಳಗ ಭಯಂಕರ ಇನ್ಸಿಡೆಂಟ್ ಆಗಿರ್ತಾವ. ಏಕಕಾಲಕ್ಕೆ ತಂದ್ರೂ ಸತ್ಯಕ ದೌಡ ಆಗ್ತಾ ಇಲ್ಲ, ಮಂದಿ ಅಲ್ಲಿ ಹೋಗೋರಾಗ ಪಾಪ ಸಾವು ನೋವಿಗೆ ತುತ್ತಕ್ಕ. ಅವಾಗ ಅನೇಕ ಮಂದಿ ಬೈಕ್ ಮೇಲೆ ಹೋಗಿರ್ತಾರೆ, ಇಬ್ರು ಮೂರು ಮಂದಿ ಯಾತ್ರಾಸ್ತ್ರಿಗಳು, ಅವರು ಬಿದ್ದಂತೆ ನಾವು ಅಲ್ಲಿ ಫೋನ್ ಮಾಡೋದಕ್ಕೆ ದೌಡು ಆಂಬ್ಯುಲೆನ್ಸ್ ಬಂತಂತಂದ್ರೆ ಅದ ಕೆಲಸ ಕತಿ. ಅವರು ಏನಾರು ಅಂಗಾಂಗಗಳು ಇದು ಮುರಿದು ಬಿದ್ದು ಅಂತಂದ್ರೆ ಎಷ್ಟು ಒಂದು ತಾಸು ಎರಡು ತಾಸಿನ ಒಳಗೆ ಜೀವ ಉಳಿಬೋದು ಅಂತ. ಅದೇ ರೀ, ಅಂದರೆ ಯಾವ ಭಾಗದಲ್ಲಿ ಪ್ರಮಾಣ ಎಷ್ಟು ಮಟ್ಟಿಗೆ ರಕ್ತಸ್ರಾವವಾಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಕಾಲು ಮೂಳೆ ಮುರಿದಿತ್ತು ಅಂದರೆ ಎದೆ ಭಾಗದಲ್ಲಿ ಏನಾರ ರಕ್ತಸ್ರಾವ ಕಲೆಕ್ಟ್ ಆಗಿತ್ತು, ರಕ್ತ ಎಪ್ಪುಗಟ್ಟಿತ್ತು, ತಲೆ ಭಾಗಕ್ಕೆ ಏನಾರ ಪೆಟ್ಟು ಬಿದ್ದಿತ್ತು ಅಂದರೆ ತಕ್ಷಣಕ್ಕೆ ಆಸ್ಪತ್ರೆ ಕರ್ಕೊಂಡೋಗ ಪ್ರಯತ್ನ ಮಾಡ್ಬೇಕು ರೀ. ಸರ್, ತಲೆಭಾಗ ಆಗಿತ್ತು ಮೊನ್ನೆ, ಈಗ ಒಂದು ವರ್ಷದ ಹಿಂದೆ ಎಲ್ಲಮ್ಮನ ಗುಡ್ಡಕ್ಕೆ ಹೋಗುವ ಯಾತ್ರಾಸ್ತ್ರಿಗಳು. ಹೌದು ರೀ, ಅವ್ರಿಗೆ ತಕ್ಷಣ ನಾವು ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ಅಲ್ಲಿಗೆ ಸೌದತ್ತಿಗೆ ಹೋಗುವಾಗ ಸ್ವಲ್ಪ ಉಳಿತು, ಮತ್ತು ಅಲ್ಲಿಗೆ ಹೋಗಿ ಭಾಳ ದಿವಸ ಇರೋಕೆ ಅವ್ರು ಪಾಪ ಮನುಷ್ಯನ ಸತ್ತು ಹೋಗ್ಬಿಡ್ತೀವಿ. ಈಗ ತಲೆ ಭಾಗ ಭಾಳ ಆಗಿ ಏನು ಮಾಡೋಕೆ ಬರೋದಿಲ್ಲ ಅಂದ್ರೆ ಅದೇ ಕೆಲವೊಂದು ಸನ್ನಿವೇಶಗಳು ಇರ್ತಾವಲ್ರಿ. ಅಂದರೆ ನಾವು ನಮ್ಮ ಎಷ್ಟು ಬೇಗ ನಾವು ಚೆನ್ನಾಗಿರೋರು ಅಥವಾ ಸಹಾಯ ಮಾಡ್ಬೇಕು ಅನ್ನೋರು ಬೇಗ ಕರ್ಕೊಂಡು ಹೋಗ್ತೀವಿ, ಆದರೆ ಕೆಲವೊಮ್ಮೆ ಏನಾಗ್ತದೆ ದಯವಿಚ್ಛೆ ಏನು ಮಾಡೋಕ್ಕಾಗಲ್ಲ, ಅದು ಬ್ರೈನ್ ಡೆಡ್ ಆಗಿಬಿಟ್ರೆ ಸ್ಪಾಟಲ್ಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆ ಥರ ಸಂಬಂಧಿಕರು ಆ ಥರ ಇದ್ದಾಗ ಅಂಗಾಂಗ ದಾನ ಮಾಡೋ ವಿಚಾರ ಮಾಡಬೇಕು, ಜೀವ ಉಳಿಸೋ ಅಂದರೆ ಇನ್ನೊಬ್ಬರು ಜೀವ ಉಳಿಸೋ ಪ್ರಯತ್ನ. ಅಂಗಾಂಗ ದಾನಗಳು ಮಾಡೋದಂದ್ರೆ ಅಲ್ಲಿ ಸಿಗುವುದು ಸರಿಯಾಗಿ ಮೆಡಿಕಲ್ ಇದು ಸಿಗುವುದಿಲ್ಲ, ಸಂಪರ್ಕ ವ್ಯವಸ್ಥೆ ಹೀಗಾಗಿ ಏಕಾಲಕ್ಕೆ ಬಂದರೂ ಪಾಪ ಅವರು ಅಲ್ಲಿ ಒಯ್ಯೋದಿಲ್ಲ. ಆರು ತಾಸು ಟೈಮ್ ಇರ್ತದೆ, ಹಂಗೆ ಮಾಡ್ಬೋದು. ಆದರೆ ದೈವೇಚ್ಛೆ ಇದ್ದಾಗ ಕೆಲವೊಮ್ಮೆ ಏನಾಗ್ತದೆ, ನಾವು ಎಷ್ಟೋ ಪ್ರಯತ್ನ ಮಾಡ್ತೀವಿ, ಸಮಯ ಭಾಳ ಮುಖ್ಯ ಇರ್ತದೆ. ಹೀಗಾಗಿ ಅಧಿಕಾರಿಗಳು ಈಗ ನೀವು ಆಗಲಿ ಬೇರೆ ವಿಶೇಷವಾದಂಥ ಆಸ್ಪತ್ರೆಗಳಿಗೂ ನೀವು ಮುಂಜಾಗ್ರತೆ ಸ್ವಲ್ಪ ಇದಾತಂದ್ರೆ ಆ ದಾನ ಮಾಡುವತ್ನಾಗ ಸ್ವಲ್ಪ ಇದಾತಂದ್ರೆ ತಕ್ಷಣ ಅದನ್ನು ಸ್ಪರ್ಶಿಸಿದ್ರೆ ಅವ್ರು ಬೇರೆಯವರಿಗೆ ಸ್ವಲ್ಪ ಲಾಭ ಆಗುತ್ತೆ. ಖಂಡಿತ ಮಾಡ್ತಾ ಇದ್ದಾರೆ, 112 ಅದಕ್ಕೇನೆ ಇರೋದು, ಮಾಡ್ತಾ ಇದ್ದಾರೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೊನೆ ಕರೆ. ಹಲೋ, ನಮಸ್ಕಾರ. ಹಲೋ ಸರ್. ಹಾಂ ಹೇಳಿ. ಈಗ ಅಪಘಾತ ಆದ ತಕ್ಷಣ ಸರ್ ಪ್ರೈವೇಟ್ ಡಾಕ್ಟರ್ ದವಾಖಾನೆ ಹೋಗ್ಬೇಕು ಏನು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕು? ನಿಮಗೆ ಯಾವುದು ನಿಯರ್ ಹತ್ತಿರವಾಗುತ್ತೋ ಅದೇ ಆಸ್ಪತ್ರೆಗೆ ಹೋಗ್ಬೇಕು. ತಜ್ಞ ವೈದ್ಯರು ಎಲ್ಲ ಕಡೆ ಇರ್ತಾರೆ. ಹಾಂ, ನಿಮ್ಮ ಒಂದು ಇಚ್ಛೆ ಹೌದ್ರಿ? ಹೌದ್ರಿ, ಅದಷ್ಟು ಎಮರ್ಜೆನ್ಸಿ ಎಲ್ಲ ಹತ್ರ ಯಾವ್ದು ಆಸ್ಪತ್ರೆ ಇದೆ, ಯಾವ್ದು ಹತ್ರ ಇದೇನೋ ಅಲ್ಲಿಗೆ ತಕ್ಷಣಕ್ಕೆ ಹೋಗ್ಬೇಕು. ಆ ಥರ ಏನಿಲ್ಲರಿ, ಇವಾಗ ಎಲ್ಲ ಟ್ರೀಟ್ಮೆಂಟ್ ರೊಕ್ಕ ಅದನ್ನೇನು ಫಸ್ಟ್ಗೆ ಏನು ಕೇಳಂಗಿಲ್ರಿ. ಟ್ರೀಟ್ಮೆಂಟ್ ಈಗ ನೋಡ್ರಿ, ಇನ್ಶೂರೆನ್ಸ್ ಅಂತ ಒಂದು ಬಂದಿದೆ. ಖಂಡಿತವಾಗಿ ಎಲ್ಲರೂ ನಾವು ಒಂದು ಈಗ ಹೇಳೋದಂದ್ರೆ ಆರೋಗ್ಯ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ. ನೀವು ಯಾರ ಅವಶ್ಯಕತೆಯೂ ಬೇಕಾಗಿಲ್ಲ, ಇನ್ಶೂರೆನ್ಸ್ ಇದ್ದರೆ ಅವರೇ ನಿಮಗೆ ಕ್ಯಾಶ್ಲೆಸ್ ಮಾಡ್ತಾರೆ. ಅದನ್ನು ನೀವು ಜಾಸ್ತಿ ಮಾಹಿತಿ ಮಾಡ್ಕೊಳ್ಬೇಕು. ಮಾಹಿತಿ ಮಾಡಿಕೊಂಡಾಗ ಖಂಡಿತವಾಗಿ ಈ ಥರ ಸಂದೇಹಗಳು, ಈ ಥರ ಆತಂಕಗಳು ಬರೋದಿಲ್ಲ. ಖಂಡಿತವಾಗಿ ಅಂಥ ಬಡವರಾಗಲಿ ಶ್ರೀಮಂತ ಆಗಲಿ ಎಲ್ಲರಿಗೂ ಕೂಡ ಆರೋಗ್ಯ ಸಿಗೋ ಸಾಧ್ಯತೆ ಇದೆ. ಇನ್ಶೂರೆನ್ಸ್ ಮಾಡೋಣ, ಯಾಕಂದ್ರೆ ಇನ್ವೆಸ್ಟ್ ಮಾಡಿ ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಒಂದಿಷ್ಟು ಇನ್ವೆಸ್ಟ್ ಮಾಡೋದು ಬೇಡೇನ್ರಿ, ಅದು ದಯವಿಟ್ಟು ಮಾಡಿ. ನಿಮ್ಮ ಜವಾಬ್ದಾರಿ ನಿಮ್ಮದು, ಆರೋಗ್ಯದ್ದು ಖಂಡಿತ ಮಾಡಿ. ಡಾಕ್ಟರ್, ಬಹಳ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ ಎಸ್ ಡಿ ಎಂ ಆರೋಗ್ಯ ಸಂವಾದದೊಳಗೆ. ಈ ತುರ್ತು ಚಿಕಿತ್ಸೆಯಲ್ಲಿ ರೋಗಿಗಳ ನಿರ್ವಹಣೆ ಏನಿದೆಯಲ್ಲ ಅದ್ರ ಬಗ್ಗೆ ಬಹಳ ವಿಸ್ತೃತವಾದ ಮಾಹಿತಿ ನೀಡಿದ್ವಿ. ಇವತ್ತು ಸಮಯದ ಕೊರತೆ ಆಗಿದೆ. ಅಂದರೆ ಈ ವಾರದ ಕಾರ್ಯಕ್ರಮ ನೀಡಿದಂಥ ಡಾಕ್ಟರ್ ಅಮಿತ್ ಕುಮಾರ್ ಸಿ ಎಸ್ ಅವರು, ಆರಂಭದಲ್ಲಿ ಕರೆಗಳಿಗೆ ಸಾಕಷ್ಟು ತೊಂದರೆ ಆಗಿತ್ತು, ಆದರೂ ಕೂಡ ನಮ್ಮ ಕೇಳುಗರು ಸಾಕಷ್ಟು ಸಹಕಾರ ತೋರಿದ್ದಾರೆ, ಧನ್ಯವಾದಗಳು. ನಮ್ಮ ಇವರು ಆಸ್ಪತ್ರೆ ಯಾವುದೇ ವಿಚಾರಣೆಗೆ ನೀವು ದೂರವಾಣಿ ವಿನಿಮಯ ಕೇಂದ್ರವನ್ನು ಸಂಪರ್ಕಿಸಬೇಕು ಎಸ್ ಡಿ ಎಂ ಆಸ್ಪತ್ರೆ ಏನಂತಂದರೆ 0836-7477 ಅಥವಾ 2321-0000 ಅಥವಾ 7187-0000 ಈ ಒಂದು ಸಂಖ್ಯೆಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೊಮ್ಮೆ 0836-7477 7381-0000 ಗಮನಿಸಿ ಕೇಳುಗರೆ, ಈ ವಾರದ ಪ್ರಶ್ನೆ ರಾಷ್ಟ್ರೀಯ ತುರ್ತು ಚಿಕಿತ್ಸಾ ದೂರವಾಣಿ ಸಂಖ್ಯೆ ಯಾವುದು? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳಿ, ರಾಷ್ಟ್ರೀಯ ತುರ್ತು ಚಿಕಿತ್ಸಾ ದೂರವಾಣಿ ಸಂಖ್ಯೆ ಯಾವುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ ಡಿ ಎಂ ಮೆಡಿಕಲ್ ಕಾಲೇಜು, ಮಂಜು ಶ್ರೀನಗರ, ಸತ್ತೂರು. ಧಾರವಾಡ 5800009 ಪಿನ್ ಕ್ರಮಾಂಕ. ಕಾರ್ಯಕ್ರಮದ ನಂತರ 10 ದಿನಗಳೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ವಿಳಾಸ ಮತ್ತೊಮ್ಮೆ ಕೇಳಿ, ಪ್ರಾಂಶುಪಾಲರು SDM ಮೆಡಿಕಲ್ ಕಾಲೇಜು, ಮಂಜು ಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನಗಳೊಳಗೆ ತಲುಪುವ ಉತ್ತರಗಳನ್ನು ಮಾತ್ರ ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. 15 ನವೆಂಬರ್ 15 ಕೇಳಿದಂಥ ಪ್ರಶ್ನೆ, SDM ಆಸ್ಪತ್ರೆ